ಇನ್ನು ಸಮುದ್ರ ಮಥನ ಮಾಡುವಾಗ ಮೊದಲಿಗೆ ಬಂದದ್ದು ಹಲ ಹಲ ಅನ್ನೋ ಘೋರ ವಿಷ, ಕೊನೆಗೆ ಬಂದದ್ದು ಅಮೃತ. ಹೀಗೆ ಸಾಧನ ಮಾರ್ಗದಲ್ಲಿ ನಡೆಯಬೇಕಾದರೆ ಮೊದಲಿಗೆ ಕಷ್ಟ ಅನ್ನೋದು ಬರುತ್ತೆ, ಆಮೇಲೆ ಸುಖದಲ್ಲಿ ಪರ್ಯವಸಾನ ಅನ್ನೋದಾಗತ್ತೆ. ಜಗನ್ನಾಥದಾಸರು ಈ ಅಮೃತ ಮಥನದ ಪ್ರಸಂಗವನ್ನು ತತ್ವ ಸುವಾಲಿಯಲ್ಲಿ ಕೂರ್ಮರೂಪವನ್ನು ಈ ರೀತಿಯಾಗಿ ಸ್ತೋತ್ರ ಮಾಡ್ತಾರೆ. ಮಂದರಾದ್ರಿಯ ಧರಿಸಿ ಸಿಂಧು ಮಥನವ ಮಾಡಿ ವೃಂದಾರಕರಿಗೆ ಅಮೃತಾವ ವೃಂದಾರಕರಿಗೆ ಅಮೃತವನ್ನುಣಿಸಿದ ಇಂದಿರಾರಾಧ್ಯ ದಯವಾಗೋ ಅಂತ. ಸಮುದ್ರ ಮಥನದಿಂದ ಅಮೃತ ಪ್ರಾಪ್ತಿ, ಸಮುದ್ರ ಮಥನ ಕಥಾಶ್ರವಣದಿಂದ ಅರ್ಥಾತ್ ಕೂರ್ಮ ಅಜಿತ ಧನ್ವಂತರಿ ಮೋಹಿನಿ ಹೀಗೆ ಭಗವಂತನ ಅನೇಕ ಅವತಾರಗಳ ಸ್ಮರಣೆಯಿಂದ ಅಮೃತ ಅರ್ಥಾತ್ ಮೋಕ್ಷನೇ ಪ್ರಾಪ್ತಿ ಅಂತ ಈ ರೀತಿಯಾಗಿ ಚಿಂತನೆಯನ್ನು ಮಾಡ್ತಕ್ಕಂಥದ್ದು. ಆ ಕೂರ್ಮರೂಪಿ ಹರಿಯನ್ನು ಪ್ರಾರ್ಥಿಸಬೇಕಾದ ರೀತಿಯನ್ನು ವಾದಿರಾಜರು ನಾರಾಯಣ ವರ್ಮದಲ್ಲಿ ಈ ರೀತಿಯಾಗಿ ತಿಳಿಸ್ತಾರೆ. ಕೂರ್ಮರೂಪ ಹರಿ ನನ್ನನ್ನು ಸಕಲ ಕಷ್ಟಗಳಿಂದ ಪಾರು ಮಾಡು, ಮಾಂ ಅಶೇಷಾದ್ ನಿರಯಾತ್ ಕೂರ್ಮೋ ಹರಿಪಾತು ಅಂತ. ಹಂಗೆ ನಿರಯ ಅಂದರೆ ಏನು ಅಂದರೆ ಅನಾದಿಯಾಗಿರ್ತಕ್ಕಂಥ ನಿತ್ಯ ಸಂಸಾರವೇ ಅದು ನರಕ ಅಂಥೇಳಿ, ಅದರ ಬಿಡುಗಡೆಗಾಗಿ ಕೂರ್ಮರೂಪಿ ಹರಿಯನ್ನು ಪ್ರಾರ್ಥನೆ ಮಾಡಬೇಕು ಅಂತ. ಅರ್ಥಾತ್ ಅಮೃತ ಅಂದರೆ ಮೋಕ್ಷದ ಪ್ರಾಪ್ತಿಗಾಗಿ ಹೊರಟಿರ್ತಕ್ಕಂಥ ಎಲ್ಲ ಸಾಧಕರಿಗೂ ಕೂಡ ಕಾಮಾದಿ ಅರಿಷಡ್ವರ್ಗಗಳು, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ, ಅದರ ಜೊತೆಗೆ ಅಹಂಕಾರ ಮಮಕಾರಗಳ ಆರ್ಭಟದಿಂದ ನೂರಾರು ರೀತಿಯಾಗಿರ್ತಕ್ಕಂಥ ನಿರಯ ಅಂದರೆ ಪ್ರತಿಬಂಧಕಗಳು ಎದುರಾದಾಗ ಉದ್ಧರಿಸಿ ಗುರಿ ಮುಟ್ಟಿಸು ನಮ್ಮನ್ನು ಆ ಕೂರ್ಮರೂಪಿ ಪರಮಾತ್ಮನನ್ನು ವಿಶೇಷವಾಗಿ ಸ್ತೋತ್ರ ಮಾಡಿ. ಮಾಂ ಅಶೇಷಾದ್ ನಿರಯಾತ್ ಕೂರ್ಮೋ ಹರಿಪಾತು, ನನ್ನನ್ನು ಸಕಲ ಕಷ್ಟಗಳಿಂದ ಕೂರ್ಮರೂಪಿ ಹರಿ ರಕ್ಷಣೆ ಮಾಡಲಿ ಪಾರು ಮಾಡಲಿ ಅಂತ ಈ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು ಅಂತ ನಮಗೆ ನಾರಾಯಣ ವರ್ಮದಲ್ಲಿ ವಾದಿರಾಜರು ನಮಗೆ ಈ ಮೂಲಕ ಸಂದೇಶವನ್ನು ಕೊಡ್ತಾರೆ.